ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು, ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ ಆರನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ದಿನಾಂಕ 20/11/2025 ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಿರ್ವಾರ ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಯಾಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಹಾಗೂ ಪೇಟೆ ಧಾರಣೆ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಸಿರುವರ ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025 ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಅರ್ಥಗರ್ಭಿತವಾಗಿ ಜರುಗಿತು. ಪ್ರತಿ ವರ್ಷದಂತೆ ಅಂತಿಮ ವರ್ಷದ ಬಿಎಸ್ಸಿ ಆನರ್ಸ್ ವಿದ್ಯಾರ್ಥಿಗಳು ತಮ್ಮ ಕೊನೆಯ ವರ್ಷದಲ್ಲಿ 70 ದಿನಗಳ ಕಾಲ ಗ್ರಾಮ ವಾಸ್ತವ್ಯವನ್ನು ಮಾಡಿ ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಅರಿತುಕೊಂಡು ಜೊತೆಗೆ ರೈತ ಬಾಂಧವರಿಗೆ ವಿವಿಧ ಮಾಹಿತಿಗಳನ್ನು ನೀಡುವಂತಹ ಕಾರ್ಯಕ್ರಮ ಅನೂಚಿತವಾಗಿ ನೀಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಸಿರುವರ ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಸಮಾರೋಪ ಸಮಾರಂಭವನ್ನು ಹಮ್ಮಿಸಿ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಗ್ರಾಮದ ವಿವಿಧರಿಗೆ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಗಳನ್ನು ನೀಡುವುದರ ಮೂಲಕ ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಈ ನಿಟ್ಟಿನಲ್ಲಿ ಅಂದು ಬೆಳಿಗ್ಗೆ ಕುರುಕುಂದ ಗ್ರಾಮದ ಗ್ರಾಮ ದೇವತೆ ಯಲ್ಲಮ್ಮ ದೇವಿಯ ದೇವಸ್ಥಾನದ ಹಿಂಭಾಗದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂದು ಬೆಳಿಗ್ಗೆ ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣ ರಾವ್ ಇವರುಗಳು ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮಗಳಿಗೆ ಅಣಿಯಾದರು. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಆಯೋಜಿಸಿದಂತಹ ವಸ್ತು ಪ್ರದರ್ಶನ ಹಾಗೂ ಮಾಹಿತಿ ಮಳಿಗೆಗಳನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ಮಾಡಿದರು. ವಿದ್ಯಾರ್ಥಿಗಳು ಬಿತ್ತನೆಯಿಂದ ಕಟಾವಿನವರೆಗೆ ವಿವಿಧ ಪರಿಕರಗಳ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಿದರು. ಗ್ರಾಮದ ರೈತರಿಗೆ ಈ ಮಾಹಿತಿಯನ್ನು ನೀಡುವುದರ ಮೂಲಕ ಅರ್ಥಗರ್ಭಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅನಂತರ ವೇದಿಕೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ಪ್ರಾರಂಭದಲ್ಲಿ ರಾಶಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮಗಳು ಪ್ರಾರ್ಥನೆಯ ಮೂಲಕ ಆರಂಭಗೊಂಡವು. ಕುಮಾರಿ ಕಮಲಾ ಹಾಗೂ ಸಂಘಟಕರಿಂದ ನೆರವೇರಿಸಲ್ಪಟ್ಟಿತು. ನಂತರ ರೈತಗೀತೆಯನ್ನು ಕೂಡ ರೈತ ಬಾಂಧವರು ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು ಎದ್ದು ನಿಂತು ಗೌರವವನ್ನು ಸಲ್ಲಿಸಿದರು. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಸಂಯೋಜಕರಾದಂತಹ ಡಾಕ್ಟರ್ ಶಶಿಧರ್ ಕೆಕೆ ಇವರುಗಳು ಮಾಹಿತಿಯನ್ನು ನೀಡಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳು, ರೈತ ಬಾಂಧವರಿಗೆ ನೀಡುವಂತಹ ಒಂದು ಮಾಹಿತಿಗಳ ಕುರಿತು ಮಾಹಿತಿಯನ್ನು ಒದಗಿಸಿಕೊಟ್ಟರು. ನಂತರ ವೇದಿಕೆ ಮೇಲಿದ್ದಂತಹ ಸರ್ವರನ್ನು ವಿದ್ಯಾರ್ಥಿ ಹೇಮಂತ್ ಇವರು ಸ್ವಾಗತವನ್ನು ಕೋರಿದರು. ನಂತರ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಆರ್ ಕುರ್ಬರ್, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ಕೆ ನಾರಾಯಣ ರಾವ್ ಹಾಗೂ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಈಗಾಗಲೇ ಸುಮಾರು ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಸಾಕಷ್ಟು ಕೃಷಿಯ ಒಂದು ಅನುಭವವನ್ನು ಪಡೆದಿದ್ದಾರೆ. ಅವರಲ್ಲಿರ್ತಕ್ಕಂತ ಜ್ಞಾನವನ್ನು ಸಹ ತಮಗೆ ಹಂಚಿದ್ದಾರೆ, ತಮ್ಮಿಂದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ರೈತರ ಬದುಕು ಹೇಗಿರ್ತದೆ, ಅವ್ರು ಹೇಗೆ ಜೀವನ ನಡೆಸ್ತಾರೆ, ಅವ್ರು ಯಾವ ತರ ಇರ್ತಾರೆ ಅನ್ನೋದು ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ರೈತರೊಂದಿಗೆ ಇದ್ದುಕೊಂಡು ಅವರು ಒಂದು ಕಾರ್ಯವನ್ನು ಯಾವ ಚಟುವಟಿಕೆಗಳು ಹೇಗೆ ಮಾಡ್ತಾರೆ, ನಾವು ಹೆಂಗೆ ಮಾಡಬೇಕು, ಮುಂದೆ ವಿಜ್ಞಾನಿ ಆದರೆ ಹೆಂಗೆ ಮಾಡಬೇಕು, ಅವ್ರು ಏನು ಸಮಸ್ಯೆಗಳಿದ್ದಾವೆ, ನಾವು ರೈತರಿಗೆ ಮತ್ತು ಯಾವುದಾದ್ರೂ ದೊಡ್ಡ ವಿದ್ಯೆಯಲ್ಲಿದ್ದರೂ ಕೂಡ ಅವರ ಒಂದು ಕಾರ್ಯಗಳು ಹೇಗಿದ್ದಾವೆ, ಅವ್ರಿಗೆ ಏನೇನು ತೊಡಕುಗಳಿದ್ದಾವೆ ಅದನ್ನು ಎಲ್ಲ ಪೂರ್ತಿಯಾಗಿ ವಿವರವಾಗಿ ತಿಳ್ಕೊಬೇಕನ್ನೋದು, ಮತ್ತು ಕೃಷಿ ಒಂದು ಸಮಗ್ರ ಒಂದು ಮಾಹಿತಿಯನ್ನು ರೈತರಿಗೆ ಒದಗಿಸ್ಬೇಕು. ಯಾಕಂದರೆ ಅವರು 3 ವರ್ಷ ಬರೀ ಕ್ಲಾಸ್ ರೂಮ್ನಲ್ಲೇ ಕಲ್ತಿರೋದು, ಬುಕ್ನಲ್ಲೇ ಓದಿರ್ತಕ್ಕಂಥ, ಅಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ನೋಡಿ ತಿಳ್ಕೊಂಡು ಬಂದಿರತಕ್ಕಂಥ, ಇದನ್ನು ಕಾರ್ಯರೂಪದಲ್ಲಿ ಯಾವ ರೀತಿ ತರಬೇಕು, ಯಾವ ರೀತಿ ವಸ್ತುಸ್ಥಿತಿ ಹೇಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಈ ಒಂದು ದಿನಗಳು. ಯಾಕಂದರೆ ಈ ಮೆಡಿಕಲ್ ಓದ್ ತಕ್ಷಣ ಅವ್ರಿಗೇನಂದ್ರೆ ಫೈನಲ್ ಇಯರ್ ಆದ ತಕ್ಷಣ ಅವ್ರಿಗೆ ಅವರು ಒಂದು ಇಂಟರ್ನ್ಶಿಪ್ ಕೋರ್ಸ್ ಇರ್ತದೆ, ಎಲ್ಲ ರೋಗಿಗಳ ಜೊತೆಗೆ ರೋಗಿಗಳ ಟ್ರೀಟ್ಮೆಂಟ್ ಮಾಡೋದು, ಅವ್ರ ಜೊತೆಗೆ ಟೀಚರ್ಸ್ ಇರ್ತದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಇವರು ಪ್ರೊಫೆಷನಲ್ ಡಿಗ್ರಿ, ಇವರು ಪ್ಲಾಂಟ್ ಡಾಕ್ಟರ್ಸ್, ಅವರು ಮನುಷ್ಯ ಡಾಕ್ಟರ್ ಆದರೆ ಇವರು ಪ್ಲಾಂಟ್ ಡಾಕ್ಟರ್ಸ್, ವೆಟರ್ನರಿ ಅವರು ಅನಿಮಲ್ ಡಾಕ್ಟರ್ಸ್. ಅದಕ್ಕೋಸ್ಕರ ಪ್ಲಾಂಟ್ಗೆ ಏನು ನಾವು ಟ್ರೀಟ್ಮೆಂಟ್ ಕೊಡಬೇಕು, ಹೇಗಿರದೆ ರೋಗ ಹೇಗೆ ಬರ್ತದೆ, ಕೀಟ ಹೇಗೆ ಬರ್ತದೆ, ಅದ್ರ ವಸ್ತುಸ್ಥಿತಿ ಹೇಗಿದೆ ಏನರ ಬಗ್ಗೆ ತಿಳ್ಕೊಬೇಕಂದ್ರೆ ರೈತರ ಜೊತೆ ಇರಬೇಕು, ಹೊಲದಲ್ಲಿ ಇರಬೇಕು. ಯಾಕಂದರೆ ನಾವಲ್ಲಿ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಯಾವತ್ತೋ ಒಂದನ್ನು ನೋಡಿ ಒಂದು ಗಂಟೆ ನೋಡಿಬಿಟ್ಟು ಮತ್ತೆ ಅದನ್ನು ಮರ್ತೋಗ್ಬಿಡ್ತದೆ. ಇಲ್ಲಿ ದಿನ ನೋಡಿ ಅದನ್ನು ಅಬ್ಸರ್ವ್ ಮಾಡಬೇಕು. ಈಗೆಲ್ಲ ಸಾಕಷ್ಟು ಬೆಳೆಗಳನ್ನು ಅವರೇ ಹಾಕಿದ್ದಾರೆ, ಯಾವ ರೀತಿ ಉಳುಮೆ ಮಾಡಬೇಕು, ಅದಕ್ಕೇನು ನೀರು ಮಡಿ ಮಾಡಬೇಕು, ನೀರು ಯಾಕೆ ಕಟ್ಟಬೇಕು, ನಾಟಿ ಯಾಕೆ ಮಾಡಬೇಕು, ತಳಿಗಳೇ ಆಗಿದೆ, ಬೀಜ ಆಗಿದ್ದಾವೆ, ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈಗೆಲ್ಲ ನಾವು ಡೆಮೋನ್ಸ್ಟ್ರೇಷನ್ ಮತ್ತು ಅದರ ಒಂದು ಪ್ರಾತ್ಯಕ್ಷಗಳ ಮುಖಾಂತರ ನಮ್ಮ ರೈತರಿಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ತೋರಿಸಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿರ್ತಕ್ಕಂಥ ನಮ್ಮ ಎಲ್ಲ ಟೀಚರ್ಸ್, ಅವರು ಸಹ ಸಹಕಾರ ಕೊಟ್ಟು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈ ಒಂದು ಶ್ರಮದಿಂದ ಈ ಒಂದು ಭಾಗದ ರೈತರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳು ಕಲಿಕೆ ಪ್ರೋಗ್ರಾಮು ಇದು ಒಂದು ಯಶಸ್ವಿಯಾಗಿ ಅಂತಿಮ ಒಂದು ಘಟ್ಟಕ್ಕೆ ತಲುಪಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಈಗಾಗಲೇ ನೋಡಿದ್ದು ಫಸ್ಟ್ ನಮ್ದು ನೋಡಿದ ತಕ್ಷಣ ಏನಪ್ಪ ಅಂದರೆ ಈ ಊರಿನ ಸನ್ನಿವೇಶ ಹೇಗಿದೆ, ಇದರಲ್ಲಿ ಏನೇನಿದೆ, ಏನೇನು ಕೊರತಿದೆ, ಎಲ್ಲೆಲ್ಲಿ ದೇವಸ್ಥಾನ ಇದೆ, ಎಲ್ಲಿ ವೇಸ್ಟ್ ಭೂಮಿ ಇದೆ, ಎಲ್ಲೆಲ್ಲಿ ಸೌಳ ಭೂಮಿ ಇದೆ, ಅದೆಲ್ಲ ಒಂದು ಒಂದು ತಯಾರು ಮಾಡ್ತಾರೆ. ಅದೇ ರೀತಿ ಯಾವುದೇ ಅವರು ಒಂದು IAS ಆಫೀಸರ್ ಅಥವಾ DC AC ಆಗಿ ಬಂದಂದ್ರೆ ಗ್ರಾಮೀಣ ಕೃಷಿಯಲ್ಲಿ ಏನೇನು ಗ್ರಾಮೀಣ ಬದುಕೆಯಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿತ್ರಣ ಸಿಗುತ್ತದೆ. ಅವ್ರಿಗೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು, ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂತಾರೆ. ಮತ್ತೆ ಇನ್ನಾದ್ರು ವಿಜ್ಞಾನಿ ಆಗ್ಬೇಕಂದ್ರೆ ಅವ್ರ ಸಮಸ್ಯೆಗಳೇನಿದೆ, ನಾನು ಏನೇನು ಕಷ್ಟ ಪಡಬೇಕು, ಏನೇನು ಸಂಶೋಧನೆ ಮಾಡಬೇಕು ಅದರ ಬಗ್ಗೆ ಬೇರೆ ಬೇರೆ ವಿವಿಧ ರೀತಿಯಿಂದ, ಒಬ್ಬರು ಮಾರ್ಕೆಟ್ ಬಗ್ಗೆ ಸಂಶೋಧನೆ ಮಾಡ್ತಾರೆ, ಇನ್ನೊಬ್ಬರು ಮಣ್ಣಿನ ಬಗ್ಗೆ ಸಂಶೋಧನೆ ಮಾಡ್ತಾರೆ, ಇನ್ನೊಬ್ಬರು ನೀರಿನ ಬಗ್ಗೆ ಮಾಡ್ತಾರೆ. ಸೊ ಅದಕ್ಕೆ ರೋಗ ಕೀಟಗಳು ಬೇರೆ ಬೇರೆ ಇದನ್ನ ನಮ್ಮ ಸಂಶೋಧನೆಯಲ್ಲಿ ಬರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಏನೇನು ಮಾಡ್ತಾರೆ, ಯಾವ ರೀತಿ ಇದೆ ಮಣ್ಣಿನ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಒಂದು ಹಳ್ಳಿಯ ಒಂದು ಮ್ಯಾಪ್ ಅನ್ನು ಅಲ್ಲಿ ತಯಾರಿಸಿದ್ದಾರೆ. ಅದೇ ರೀತಿ ಅವ್ರು ಬೇರೆ ಬೇರೆ ಇದರಲ್ಲಿ ಭೂಮಿಯಲ್ಲಿ ಯಾವ ರೀತಿ ಮಣ್ಣಿದೆ, ಮಣ್ಣಿನ ಇದ್ದಿದ್ದಾವೆ, ಇದೆಲ್ಲ ಒಂದೊಂದೇ ನಾನೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದೆ. ಮತ್ತು ಒಟ್ಟಾರೆ ಏನಂದ್ರೆ ಮಾರ್ಕೆಟು ಮತ್ತು ಲೋನು ಬ್ಯಾಂಕು ಪ್ರತಿಯೊಂದು ಇದನ್ನು ಮಾಹಿತಿ ಸಮಗ್ರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ಒಬ್ಬರಿಂದ ಒಬ್ಬರು ಕಲಿಕೆ, ನಿಮ್ಮಿಂದ ಅವ್ರು ಕಲ್ತಿರ್ಬೋದು, ಅವರಿಂದ ನೀವು ಕಲ್ತಿರ್ಬೋದು, ಎರಡೂ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದನ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಾಕಷ್ಟು ಅವರು ಕಲಿತು ನಮ್ಮ ರೈತರಿಗೆ ಉಪಯೋಗ ಆಗಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಉಪಯೋಗ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಡೆಮೋ ಮಾಡಿದ್ದಾರೆ. ಇದಕ್ಕೆ ಸಹಕರಿಸತಕ್ಕಂಥ ಟೀಚರ್ಸ್ಗೂ ಮತ್ತು ವಿಜ್ಞಾನಿಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳು ರೈತ ಬಾಂಧವರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ನೀವು ಸಹಕಾರ ಕೊಡಲಿಲ್ಲ ಅಂದರೆ ನಾವು ಇಷ್ಟೊಂದು ಯಶಸ್ವಿಯಾಗಿ ಇಲ್ಲಿ ನಡೆಸೋಕ್ಕಾಗ್ತಿಲ್ಲ, ನಮ್ಮ ವಿದ್ಯಾರ್ಥಿಗಳು ಕಲಿಯೋಕ್ಕಾಗ್ತಿದ್ದಿಲ್ಲ. ಇದರ ಜೊತೆಗೆ ಈಗಾಗಲೇ ಮುಂದಿನ ವರ್ಷ ಬರ್ತಕ್ಕಂಥ ಅಂತಿಮ ವರ್ಷಕ್ಕೆ 3rd year ಸ್ಟೂಡೆಂಟ್ಸ್ ಇದಾರಲ್ಲ, ನೆಕ್ಸ್ಟ್ ಇಯರ್ ಬರಬೇಕಂದ್ರೆ ಈಗಲೇ ಬಂದಿದ್ದಾರೆ ಅವರು. ಅವರು ಸಹ ಇದನ್ನು ನೋಡ್ಕೊಂಬಿಟ್ಟು ಇದಕ್ಕಿಂತ ನಾವು ಯಾವ ರೀತಿ ಇನ್ನ ಚೆನ್ನಾಗಿ ಮಾಡ್ಬೇಕನ್ನೋದು ಅವರು ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಅವ್ರಿಗೆ ಸಡನ್ ಆಗಿ ಬಂದ್ರೆ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಇದು ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ಶಾಂಪಲ್ ಗೊತ್ತಾಗತ್ತೆ. ಈ ಶಾಂಪಲ್ ಅಲ್ಲಿ ನೋಡ್ಬಿಟ್ಟು ಇನ್ನ ಇದಕ್ಕೆ ಯಾವ ತರ ಮಾಡ್ಬೇಕು, ನಾವ್ ಹೆಂಗ್ ತರ ಇದು ಮಾಡ್ಬೇಕು, ಇನ್ನ ಚೆನ್ನಾಗಿ ಮಾಡ್ಬೇಕನ್ನೋದು ಅವ್ರ ತಲೆಯಲ್ಲಿ ಬರಬೇಕು. ಅವರು ಸಹ ಬಂದಿದ್ದಾರೆ. ಅದ್ರ ಜೊತೆಗೆ ಬೇರೆ ಈ ಒಂದು ಹಳ್ಳಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಅವರು ಮುಂದಿನ ಇದರಲ್ಲಿ ನಮ್ಮ ಜೀವನ ಯಾವ ರೀತಿ ರೂಢಿಸ್ಕೋಬೇಕು, ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಿ ನಾವು BS ಆಗಿರಿ ಯಾವ ರೀತಿ ಹೋಗ್ಬೇಕು ಅನ್ನೋದು ರೈತರಿಗಾಗ್ಬೋ, ರೈತನ ಮಕ್ಕಳನ್ನು ಮತ್ತೆ ನಮ್ಮ ಅಗ್ರಿಕಲ್ಚರ್ ಕೊಡ್ಸೋಕಂದ್ರೆ ಇವೆಲ್ಲ ಒಂದು ಸಮಗ್ರವಾಗಿ ನಿಮ್ಮ ಒಂದು ಹಳ್ಳಿ ಉದ್ದಾರಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಿಂದ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅವರ ಒಂದು ಕಾರ್ಯಾನುಭವವನ್ನು ನಮ್ಮ ಈ ಒಂದು ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಮಗ್ರವಾಗಿ ಪ್ರತಿಯೊಂದು ಉದಾಹರಣೆ ಹೇಳಬೇಕಂದ್ರೆ ನಾವು ರಾಶಿ ಪೂಜೆ ಮಾಡಿದ್ವಿ. ಈ ರಾಶಿ ಪೂಜೆ ಮಾಡಿದ್ ಈಗ ಯಾರು ನೋಡೋದಿಲ್ಲ. ಈಗೆಲ್ಲ ಮಕ್ಕಳು ರಾಶಿನೂ ಇರಲ್ಲ, ಪೂಜೆನೂ ಇರಲ್ಲ. ಮೊದ್ಲು ಏನಾಗಿದಪ್ಪ, ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಇಂಥ ದೊಡ್ಡ ದೊಡ್ಡ ರಾಶಿನೇ ಮಾಡ್ತಿದ್ವಿ. 20-30 ಪಲ್ಲ ಹಾಕಿ ಬೇಕಾದಷ್ಟು ಗಾಡಿಯಲ್ಲಿ ಬರ್ತಿದ್ವಿ, ಎತ್ತಿನ ಗಾಡಿಯಲ್ಲೇ ಬರೋದು. ಈಗೆಲ್ಲ ಟ್ರ್ಯಾಕ್ಟರ್ಸ್ ಎಲ್ಲ ಬಂದಿದೆ, ಎಲ್ಲ ಮೆಕನೈಸೇಷನ್ 100% ಇರೋದ್ರಿಂದ ಯಾರು ಮುಟ್ಟದೇನಿಲ್ಲ, ಈ ತರ ರಾಶಿನೇ ಮಾಡೋದಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಅವರಿಗೆ ಒಂದು ಅನುಭವ ಇರಬೇಕು. ರಾಶಿ ಅಂದ್ರೆ ಹೇಗಿರ್ತದೆ, ರಾಶಿನ ಪೂಜೆ ಮಾಡಬೇಕು, ಅದ್ರ ಮಹತ್ವ ಏನು ಹೇಳಿದಾರೆ ಹೇಳಿದ್ರು. ಕೃಷಿ ಅಂತಂದ್ರೆ ಇಡೀ ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಒಂದು ಮೂಲ, ನಮ್ಮ ಕಸುಬು. ಈ ಕಸುಬಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಭೂಮಿನ ನಾವು ತಾಯಿಗೆ ಹೋಲಿಸಿದ್ವಿ. ಭೂಮಿ ತಾಯಿನ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಅದನ್ನ ಯಾವ ರೀತಿ ಇದಾಗದಂಗೆ ಸಾವಯವ ಪದಾರ್ಥಗಳಾಗಬೇಕು, ಅದನ್ನ ಯಾವ ರೀತಿ ಮಣ್ಣಿನ ಪೋಷಕಾಂಶಗಳಿದ್ದಾವೆ, ಕುರಿ ಕೋಳಿ ಹಸು ಇವೆಲ್ಲ ಬರಬೇಕು. ನಮ್ಮ ಕೃಷಿ ಸಂಸ್ಕೃತಿ ಸ್ಟಾರ್ಟ್ ಆಗಿದ್ದು ಕೃಷಿಯಿಂದ. ವಿತೌಟ್ ಅಗ್ರಿಕಲ್ಚರ್ ದೇರ್ ಇಸ್ ನೋ ಕಲ್ಚರ್ ಅಂತ ಹೇಳ್ತೀವಿ. ಸಂಸ್ಕೃತಿ ಏನಪ್ಪ ಅಂತಂದ್ರೆ, ಕೃಷಿ ಇಲ್ಲಾಂದ್ರೆ ಸಂಸ್ಕೃತಿನಿಲ್ಲ. ಪ್ರತಿಯೊಂದು ಹಣ್ಣು ಹಂಪಲ ನಾವು ಪೂಜೆ ಮಾಡಬೇಕಾದ್ರೆ ಎಲ್ಲ ಕೃಷಿಯಿಂದ ಬಂದಿರತಕ್ಕಂಥದ್ದು. ಎಲೆ ಅಡಿಕೆ ನಾವು ದೇವರಿಗೆ ಇಡ್ತೀವಿ, ಒಂದಿದು ಅದರದೊಂದು ಇದರಿಂದ ಸೊಗಡು ಜಾಸ್ತಿ. ಕೃಷಿ ಸಂಸ್ಕೃತಿದು ಆ ನಿಟ್ಟಿನಲ್ಲಿ ಸಂಸ್ಕೃತಿನ ನಾವು ಕೃಷಿಯಿಂದನೇ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಕೃಷಿ ಇದ್ರೆ ಎಲ್ಲ ಜೀವನ, ಇಲ್ಲಾಂತಂದ್ರೆ ಜೀವನ ಇಲ್ಲ ಅಂತಂದು ಹೇಳ್ತಾ, ಈ ಒಂದು ಕೃಷಿಗೆ ಮತ್ತು ಕಾರ್ಯಾನುಭವಕ್ಕೆ ಸಹಕಾರ ಮಾಡಿದ್ದಕ್ಕ ತಮಗೆಲ್ಲರಿಗೂ ವಂದಿಸಿ ನನ್ನ ನಾಡು ಮಾತೆ ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮೀಣ ಕೃಷಿ ಕಾರ್ಯಾನುಭವದ 70 ದಿನಗಳ ವರದಿಯನ್ನ ವಿದ್ಯಾರ್ಥಿನಿ ಗಿರಿಜಾ ಇವರು ವಾಚನವನ್ನ ಮಾಡಿದರು. ದಿನಾಂಕ 15/9/2025 ನಾವು ರಾಯಚೂರಿನಿಂದ ವಡವಟ್ಟಿಯನ್ನು ತಲುಪಿದೆವು. ಅಂದಿನಿಂದ ನಮ್ಮ ಕೃಷಿ ಶಿಬಿರದ ಪಯಣ ಶುರುವಾಯಿತು. ತದನಂತರ ವಡವಟ್ಟಿಯಿಂದ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಆಚರಿಸಿದೆವು. ಅದಾದ ನಂತರ ವೈಯಕ್ತಿಕ ಕಾರಣಾಂತರದಿಂದ ವಡವಟ್ಟಿಯಿಂದ ಕುರುಕುಂದ ಗ್ರಾಮಕ್ಕೆ ಸ್ಥಳಾಂತರಗೊಂಡು ಶ್ರೀ ರೇಣುಕ ಯಲ್ಲಮ್ಮ ದೇವಿ ತಾಯಿಯ ಆಶೀರ್ವಾದದಿಂದ ಕೃಷಿ ಕಾರ್ಯಕ್ರಮಗಳನ್ನು ಕುರುಕುಂದ ಗ್ರಾಮದಲ್ಲೇ ಪ್ರಾರಂಭಿಸಿದೆವು. ಮೊದಲನೇ ವಾರದಲ್ಲಿ ಊರಿನ ನಕ್ಷೆ ಹಾಗೂ ಊರಿನ ಮಾಹಿತಿಯನ್ನು ಸಂಗ್ರಹಿಸಿದೆವು. ಎರಡನೇ ವಾರದಲ್ಲಿ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 100 ಕ್ಕೂ ಹೆಚ್ಚು ಜನ ರೈತರು ಪಾಲ್ಗೊಂಡಿದ್ದರು. ಮೂರನೇ ವಾರದಲ್ಲಿ ಎರೆಹುಳು ಗೊಬ್ಬರದ ಗುಂಡಿ ಹಾಗೂ ಕೈತೋಟವನ್ನು ನಿರ್ಮಿಸಿದೆವು ಹಾಗೂ ಸಸಿಗಳನ್ನು ನೆಟ್ಟೆವು. ನಾಲ್ಕನೇ ವಾರದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜಾಥಾವನ್ನು ಹಮ್ಮಿಕೊಂಡಿದ್ದು ಮತ್ತು ವಿಶ್ವ ಹತ್ತಿಯ ದಿನವನ್ನು ಆಚರಣೆ ಮಾಡಿದೆವು. ಐದನೇ ವಾರದಲ್ಲಿ ಅಜೊಲ್ಲ ಗುಂಡಿ ಮತ್ತು ಬೀಜದ ಹಾಸಿಗೆಯನ್ನು ತಯಾರಿಸಿದೆವು. ಏಳನೇ ವಾರದಲ್ಲಿ ಪಶು ಚಿಕಿತ್ಸಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ಏಕತಾ ದಿನದಂದು ಸರ್ದಾರ್ ವಲ್ಲಭಭಾಯಿ ಪಟೇಲರ ದಿನಾಚರಣೆಯ ಅಂಗವಾಗಿ ಆತ್ಮ ನಿರ್ಭರ ಭಾರತ ಮತ್ತು ನಶಾಮುಕ್ತ ಭಾರತ ಪ್ರಮಾಣ ವಚನವನ್ನು ಸ್ವೀಕರಿಸಿದೆವು. ಎಂಟನೇ ವಾರದಲ್ಲಿ ಸಸ್ಯ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದೆವು. ಒಂಬತ್ತನೇ ವಾರದಲ್ಲಿ ಯೋಗ ಮತ್ತು ಆರೋಗ್ಯದ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಿದೆವು. ನಾವು ಇಲ್ಲಿಯವರೆಗೂ ಕುರುಕುಂದ ಗ್ರಾಮದಲ್ಲಿ 20 ಪ್ರದರ್ಶನ, 5 ಪಿಳೆಗಳ ಸೆಮಿನಾರ್, 17 ಗುಂಪು ಚರ್ಚೆ ಮತ್ತು 7 ಪ್ರೋಗ್ರಾಂಗಳನ್ನು ಹಮ್ಮಿಕೊಂಡಿದ್ದೆವು ಹಾಗೂ ಕಸನದೊಡ್ಡಿ ಮತ್ತು ಪಟಕನದೊಡ್ಡಿ ಗ್ರಾಮದಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಇದೇ ಸಂದರ್ಭದಲ್ಲಿ ಕುರುಕುಂದ ಗ್ರಾಮದ ರೈತರು, ಮುಖ್ಯವಾಗಿ ಕಸಂದೊಡ್ಡಿ ಗ್ರಾಮದ ಸುರೇಶ್ ಹಾಗೂ ಅಭಿರಾಮ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹಾಗೂ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ರಾವೆ ಪ್ರೋಗ್ರಾಮ್ ಅಂತ ಕರಿತಾ ಇದೀವಿ. ಸೊ ರಾವೆ ಪ್ರೋಗ್ರಾಮ್ ಅಂತಂದ್ರೆ ಇದು ಗ್ರಾಮೀಣ ವಿಕಾಸ ಮತ್ತು ಗ್ರಾಮೀಣ ಕೃಷಿ ಎಂದು ನಾವು ಕರಿತಾ ಇದೀವಿ. ಸೊ ಈ ಗ್ರಾಮೀಣ ಕೃಷಿ ಅಂತಂದ್ರೆ ಇಲ್ಲಿ ರೈತ ಮತ್ತು ವಿದ್ಯಾರ್ಥಿಗಳ ನಡುವೆ ಆಗುವ ಅನುಬಂಧದ ವಿಚಾರಗಳು ಇರುತ್ತದೆ. ಸೊ ಇವತ್ತು ನೋಡಿ, ಪ್ರತಿಯೊಬ್ಬರು ರೈತರಲ್ಲಿ ಸಮಸ್ಯೆಗಳು ಇರುತ್ತದೆ. ಹೊಲದ ಸಮಸ್ಯೆ ಇರಬಹುದು, ನೀರಿನ ಸಮಸ್ಯೆ ಇರಬಹುದು, ಸೊ ಕೆಲವೊಂದು ಕಡೆ ರೋಗದ ಸಮಸ್ಯೆ ಇರಬಹುದು. ಇದರ ಕಡೆ ಅನುಭವ ಕೊಡಲಿಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಸಂಪೂರ್ಣ 70 ದಿನಗಳ ಕಾಲ ಇಲ್ಲಿ ಬಂದು ಚಟುವಟಿಕೆ ಮಾಡಿ ಎಲ್ಲರಿಗೂ ಒಂದು ಲವಲೇವಿಕೆಯಿಂದ ಖುಷಿಯಿಂದ ಎಲ್ಲಾ ಪ್ರೋಗ್ರಾಮ್ ಮಾಡಿ ಎಲ್ಲಾ ಜನಗಳಿಗೂ ಅವ್ರ ಹತ್ರ ಬೆರೆದು, ಯಾಕಂದ್ರೆ ಗೊತ್ತೇ ಇಲ್ಲದ ಜನರ ಹತ್ರ ಅವ್ರು 70 ದಿನ ಬಂದು ಇಲ್ಲೆಲ್ಲ ವಸತಿ ಮಾಡಿಕೊಂಡು ಇದ್ದುಕೊಂಡು ತಮ್ಮದೇ ಸ್ವಂತ ಹಣ ಖರ್ಚಿನಿಂದ ಯಾವುದೇ ಒಂದು ವೆಹಿಕಲ್ಸ್ ಇಲ್ಲದೆ ಎಲ್ಲರನ್ನು ಪರಿಚಯ ಮಾಡಿಕೊಂಡು ಅಣ್ಣ ತಮ್ಮ ಅಂಕ ಅಲ್ಲ ಅಂತ ಅನ್ಕೊಂಡು ಎಲ್ಲರ ಹತ್ರ ಹೋಗ್ಬಿಟ್ಟು ತಮ್ಮ ಏನ್ ಒಂದ್ ಕಾರ್ಯ ಇತ್ತು ಅದನ್ನ ಸಂಪೂರ್ಣವಾಗಿ ಹೆಮ್ಮೆಯಿಂದ ಆ ಹುಡುಗರು ಮಾಡಿದ್ದಾರೆ. ಅದಾದ ಮೇಲೆ ಇವರು ನಮ್ಮೂರಿಗೆ ಬಂದಾದ್ಮೇಲೆ ಪ್ರತಿ ಹುಡುಗರು ನನ್ನ ಕೇಳ್ತಿದ್ರು, ಅಣ್ಣ ಈ ಹುಡುಗರು ಬಂದಿದ್ದಾರೆ, ಒಂದು 2-3 ದಿನ ಆಯ್ತು ಸುಮ್ನೆ ಖಾಲಿ ತಿರುಗಾಡ್ತಾ ಇದಾರೆ, ಏನ್ ಇವ್ರ ಕೆಲ್ಸ ಅಂತ ಕೇಳ್ತಾ ಇದ್ರು ನನ್ಗೆ ಬಂದು ಕೆಲವೊಂದು ಹುಡುಗರು. ಸೊ ಅವಾಗ ಆ ಹುಡುಗ್ರಿಗೆ ನಾ ಹೇಳ್ತಾ ಇದ್ದೆ, ನೋಡಪ್ಪ ಇವರು 70 ದಿನಕ್ಕೆ ರಾವೆ ಪ್ರೋಗ್ರಾಮ್ ಅಂತ ಬಂದಿದ್ದಾರೆ. ಇವತ್ತೊಬ್ಬ ರೈತ ಆಗ್ಬೇಕಂದ್ರೆ BSc ಅಗ್ರಿ ಏನಿದೆಲ್ಲ, ಸೊ ಅದನ್ನ ಮುಗಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಯಾವ ತರ ಬೆಳಿಬೇಕು, ಆಧುನಿಕ ಕೃಷಿ ವಿಜ್ಞಾನ ತಂದು ನಾವೆಲ್ಲ ಬೆಳೆದ್ರೆ ಚೆನ್ನಾಗಿ ಬೆಳೆ ಬರುತ್ತೆ, ರೋಗ ಬರಕ್ಕಿನ ಮುಂಚೆನೆ ಒಂದು ಹೊಲಕ್ಕೆ ಹೇಗೆ ತಡೆಗಟ್ಟೋದು ಅದ್ರ ಬಗ್ಗೆ ಇರಬಹುದು, ನೀರಿನ ಸಂರಕ್ಷಣೆ ಬರಬೇಕು, ಇದು ಪ್ರತಿಯೊಂದು ಹುಡುಗರು ಅಚ್ಚುಕಟ್ಟಾಗಿ ಹೇಳಿದಂತಂದಾಗ ಇಲ್ಲಿ ಹುಡುಗರು ಬಂದಂತ ಚಟುವಟಿಕೆಗಳಿಂದ ಕೆಲವೊಬ್ರು ಕೃಷಿನ ಯಾವ್ದೋ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ರು ಮೊದ್ಲಿಗೆ. ಸೊ ಇಲ್ಲಿ ಹುಡುಗರು ಬಂದಾದ್ಮೇಲೆ ಆ ಕೃಷಿನ ನೋಡುವಂತ ದೃಷ್ಟಿಕೋನ ಹೇಗಿದೆ ಅಂದ್ರೆ, ರೈತರಿದ್ದಿರ್ಬೋದು ಅಥವಾ ಕೆಲವೊಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇರ್ಬೋದು, ಸರ್ ನಾನು BSc ನರ್ಸಿಂಗ್ ಮಾಡಬೇಕು, ನಾನು ಈ ತರ ಪ್ರೋಗ್ರಾಮ್ ಮಾಡಬೇಕಂತ ಆ ಹುಡುಗರಿಗೆ ಉತ್ಸಾಹವನ್ನು ಮೂಡಿಸಿದ್ದು ಇದೇ ನಮ್ಮ ವಿದ್ಯಾರ್ಥಿಗಳು. ಸೊ ಇದು ನನಗೆ ತುಂಬಾ ಖುಷಿ ಆಯ್ತು. ಸೊ ಅದಾದ ಮೇಲೆ ಇನ್ನೊಂದು ತುಂಬಾ ಒಂದು ಒಳ್ಳೆ ಖುಷಿ ಏನಂತಂದ್ರೆ, ಇವತ್ತು ರೈತ ದೇಶದ ಬೆನ್ನೆಲು ಬಂದು ಕರಿತೀವಿ. ಆ ರೈತರ ಪರವಾಗಿ ಇಂತ ರಾವೇ ಪ್ರೋಗ್ರಾಮ್ ಇರಬಹುದು ಅಥವಾ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಕಡೆಯಿಂದ ಇನ್ನಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಯಾಕಂದ್ರೆ ಕೆಲವೊಬ್ಬರಿಗೆ ಕೃಷಿ ಬಗ್ಗೆನೇ ಆಸಕ್ತಿ ಇಲ್ಲ, ನನಗೆ ಆಸಕ್ತಿ ಇದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕೃಷಿ ಬಗ್ಗೆ ನಾನು ಬಿಸ್ನೆಸ್ ಮಾಡಬೇಕು ಅದು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಈ ಹುಡುಗದಲ್ಲಿ ಬೆರೆದಾದ್ಮೇಲೆ ನಾನು ಹೊಲ ತಗೊಂಡಿದ್ದೆ, ಮೊನ್ನೆ ತಗೊಂಡೆ ಹೊಲ. ಹೊಲ ತಗೊಂಡಾದ್ಮೇಲೆ ಹೊಲದಲ್ಲಿ ಬೆಳಿಬೇಕು, ಏನಾದ್ರು ಮಾಡ್ಬೇಕಂತ ಒಳ್ಳೆ ಆಸಕ್ತಿ ಬಂತು. ಎದಕ್ಕಂತಂದ್ರೆ ನಾವ್ ಏನೇ ಮಾಡಿದ್ರೇನು ಕೃಷಿಯಲ್ಲೇ ತಿನ್ಬೇಕು. ಇವತ್ ನಾವ್ ದುಡ್ಡು ಕೊಟ್ರೆ ಏನಾದ್ರೂ ಸಿಗುತ್ತೆ, ಬಟ್ ಇವತ್ ದುಡ್ಡಿನಿಂದ ನೀವು ಹೊಲದಲ್ಲಿ ಬೆಳೆನ ಬೀಜ ತಗೋಕಾಗಲ್ಲ, ಯಾಕಂದ್ರೆ ಶ್ರಮ ಪಟ್ಟು ಬಿತ್ತಿದ್ರೇನೆ ಬೀಜ ಆಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದ್ ಹೇಳ್ಬೇಕಂತಂದ್ರೆ, ಇವತ್ತು ಎಷ್ಟೋ ಹುಡ್ರಿ ಕಷ್ಟ ಅನಿಸ್ತಾ ಇರ್ಬೋದು ಈ ಪ್ರೋಗ್ರಾಮ್ ಮಾಡ್ಲಿಕ್ಕೆ. ನಿನ್ನೆ ನಾನು ನೋಡ್ತಾ ಇದ್ದೆ, ರಾತ್ರಿ 2 ಗಂಟೆ 3 ಗಂಟೆ ಆಯ್ತು, ಹಣ ಕಷ್ಟ ಆಗ್ತಿದೆ ಪ್ರೋಗ್ರಾಮ್ ಮಾಡ್ಲಿಕ್ಕೆ, ಅದು ಆಗ್ತದೆ ಇದು ಆಗ್ತದೆ, ಜಾಸ್ತಿ ಯೋಚನೆ ಮಾಡ್ತಾ ಇದಾರೆ. ಸಿಂಪಲ್ ಒಂದು ಹೇಳ್ತೀನಿ, ಇವತ್ತ ನಿಮ್ಮ ಅಪ್ಪ ಅಥವಾ ನಿಮ್ಮ ಅಮ್ಮ, ಎಕ್ಸಾಂಪಲ್ ನಿಮ್ಮಮ್ಮ ಗರ್ಭಿಣಿ ಇರ್ತಾಳೆ ಅಂತ ಅನ್ಕೊಳ್ಳಿ. ಆ ನಿಮ್ಮಮ್ಮ 9 ತಿಂಗಳು ನಿಮ್ಮನ್ನ ಹೊತ್ತು ಬೆತ್ತು ಅನ್ನು ಸಾಕಿದ್ದಾಳೆ ಅಂದ್ರೆ 9 ತಿಂಗಳನ್ನು, ನನಗೆ 1 ತಿಂಗಳ 3 ತಿಂಗಳಾದ್ಮೇಲೆ ಈ ಮಗು ನನಗೆ ಬೇಸರ ಆಗಿದೆ, ನಾನು ಹೊಟ್ಟೆ ಒಜ್ಜಾಗಿದೆ ಅಂತ ಆಕೆ ಆಪರೇಷನ್ ಮಾಡ್ಕೊಳ್ಳಿಲ್ಲ. 6 ತಿಂಗಳಲ್ಲಿ ಆಕಿ ನನ್ ಮಗು ಇನ್ನ ಬೇರೆ ಆಗ್ತದೆ, ನಾನು ತಿರುಗಾಡದು ಆಗತ್ತಿಲ್ಲ ಅಂತ ಹೇಳಿ ಆಕಿ ಅಂತೂ ಏನ್ ಮಾಡ್ತಲ್ಲ ಅಂದ್ರೆ 9 ತಿಂಗಳು ಒತ್ತದಾದ್ಮೇಲೆ ಆ ಮಗು ಅಳುವ ಶಬ್ದ ಏನ್ ಕಿವಿಗೆ ಬೀಳುತ್ತಲ್ಲ, ಆವಾಗ ಆ ತಾಯಿ ಏನಾಗ್ತಾಳೆ, ಖುಷಿ ಆಗ್ತಾಳೆ. ಈ 9 ತಿಂಗಳದ ಏನ್ ಕಷ್ಟಪಟ್ಟಿರ್ತದಲ್ಲ ಅದನ್ನೆಲ್ಲ ಮರ್ತು ಬಿಡ್ತಾಳೆ ಆ ಒಂದ್ ಕೂಸಿನ ಮುಖ ನೋಡಿ. ಅದೇ ತರ ನೀವು ಕೂಡ ಇವಾಗ ಏನ್ ಕಷ್ಟಪಟ್ಟಿದಾರಲ್ಲ ವಿದ್ಯಾರ್ಥಿಗಳು, ಆ ಕಷ್ಟವನ್ನು ನೀವು ಎಲ್ಲಾ ಮೀರಿದಾದ್ಮೇಲೆ ಒಂದು ಸಾಧನೆ ಮಾಡಿದಾಗ ನಿಮಗನ್ಸುತ್ತೆ ನೀವು ಕಷ್ಟಪಟ್ಟಿದ್ದು ಏನು ಅಲ್ಲ ಅಂತೇಳಿ. ಸೊ ಇಷ್ಟೇಳಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಈ ನಮ್ಮ ಕೊರ್ಕುಂದ ಗ್ರಾಮದಲ್ಲಿ ರಾವಿ ಈ ಸ್ಟೂಡೆಂಟ್ಗಳು 70 ದಿನ ಕಾಲ ಇಲ್ಲಿವರೆಗೆ ಬಂದು ತಮ್ಮ ಮಾಹಿತಿಯನ್ನು ರೈತರಿಗೆ ಸಮರ್ಪಕವಾಗಿ ಒಂದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಬ್ರಹಾಂ ಲಿಂಕನ್ ತತ್ವ ಪ್ರಕಾರ ರೈತರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ಮನೆ ಮನೆಗೂ ಕುರ್ಕುಂದ, ಪಟ್ಕುಂದೊಡ್ಡಿ, ವಡ್ವಟ್ಟಿ, ಕಸಂದೊಡ್ಡಿ ರೈತ ಪ್ರತಿಯೊಬ್ಬರು ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಅವರಿಗೆ ಸಮರ್ಪಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನು 2 ಮಾತು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗ್ರಾಮ ವಾಸ್ತವ್ಯದ ಕುರಿತು ಹಾಗೂ ಗ್ರಾಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಆರ್ ಕುರುಬಾರ್ ಇವರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ನನಗನ್ನಿಸ್ತದೆ ನಮ್ಮ ಮಕ್ಕಳೆಲ್ಲ ಮೊದಲು ಬರುವಾಗ ಆ ಊರಲ್ಲಿ ಹೋಗುದು ಹೆಂಗ, ಅವ್ರ ಜೋಡಿ ಇರೋದು ಹೆಂಗ, 100 ಸಮಸ್ಯೆಗಳಿರ್ತಾವ, 100 ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರ್ತವೆ. ಅವ್ರು ಇಲ್ಲಿ ಬಂದ ಮೇಲೆ 2-3 ದಿನದಲ್ಲಿ ನನಗನ್ನಿಸ್ತದೆ ನಮ್ಮ ಮಕ್ಕಳು ನಿಮ್ಮ ಗುಡಿಸಲಲ್ಲಿ ಕೂತಿದ್ದಾರೆ, ನಿಮ್ಮ ದನ ಕಟ್ಟುವ ಕೊಟ್ಟಿಗೆಯಲ್ಲಿ ಕೂತಿದ್ದಾರೆ, ನಿಮ್ಮ ಮನೆಯಲ್ಲಿ ಯಾವ ವಾತಾವರಣ ಇದೆ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಎಲ್ಲ ಚೆನ್ನಾಗಿದ್ರು, ಎಷ್ಟೋ ದೊಡ್ಡ ಶ್ರೀಮಂತರ ಮಕ್ಕಳಿದ್ದಾರೆ, ಎಷ್ಟೋ ಮಂದಿ ಆಫೀಸರ್ ಮಕ್ಕಳಿದ್ದಾರೆ. ಈ ಅನುಭವವನ್ನ ಈ ಒಂದು ಗ್ರಾಮದಲ್ಲಿ ಆಗಿದೆ ಅಂತ ನಾನು ನಂಬಿದ್ದೇನೆ. ಅದಕ್ಕೆ ಮೂಲ ಕಾರಣ ನೀವೆಲ್ಲರೂ, ನಿಮಗೆ ನಾವು ಧನ್ಯವಾದ ಹೇಳಕ್ ಬಯಸ್ತೇನೆ. ಆದ್ರೆ ನನಗನ್ನಿಸ್ತದ ಮೊದಲು ಅವರು ನಮ್ಮ ಹಾಸ್ಟೆಲ್ದಲ್ಲಿ ಊಟ ಮಾಡಿದ್ರೆ ಮಾಡಲ್ಲ, ನಿಮ್ ಮನೆಯಲ್ಲಿ ಸಹ ಊಟ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕ ರೈತನ ಹೃದಯ ದೊಡ್ಡದು, ರೈತ ಮನೆಗೆ ಹೋದಾಗ ನೀವು ಎದಕ್ಕೆ ಬಂದಿರ ಅಂತ ಕೇಳಲ್ಲ, ಕುಂಡ್ರಿ ಕುಂಡ್ರಿ ಚಾ ಕುಡಿರಿ ಮಜ್ಜಿ ಕುಡಿತೀರಿ ಫಸ್ಟ್ ಡೇ ಅಂತೀರಿ, ಎರಡನೇ ದಿವಸ ಅವ್ರು ಏನಂತಾರ, ಅಮ್ಮ ನಿಮ್ ಜೋಡಿ ಊಟ ಮಾಡ್ತೀವಿ ಅಂತಾರ ಅವರು. ಇದು ಸತ್ಯ ಮಾತು, ಇದೇ ಅವರ ಜೀವನದಲ್ಲಿ ಕಲಿಬಹುದು. ಅವರು ಕೃಷಿಯ ಬಗ್ಗೆ ಸಾಕಷ್ಟು ಕಲ್ತಿರಬಹುದು, ಜೀವನ ನಡೆಸುವಂತ ಪಾಠವನ್ನ ನಮ್ಮ ಮಕ್ಕಳು ಎಷ್ಟೋ ಮಕ್ಕಳು ಇಲ್ಲಿಂದಲೇ ಕಲಿತಿದ್ದಾರೆ. ನನಗನ್ನಿಸ್ತದ ಅವ್ರು ಇಲ್ಲಿಂದ ತಗೊಂಡುಕೊಂಡು ಹೋಗಬೇಕಾದದ್ದು ನಿಮ್ಮನ್ನು ಒಡನಾಟದ ಮಾತುಗಳು, ನೀವು ತೋರಿಸಿದ ಪ್ರೀತಿ, ನಿಮ್ಮಲ್ಲಿರುವಂತ ಕಷ್ಟಗಳು, ಅದನ್ನು ಹೇಗೆ ಸ್ಪಂದಿಸಬೇಕು, ರೈತನಂದ್ರೆ ಏನು, ಎಲ್ಲೇ ಹೋದ್ರು ರೈತನ ಕುರ್ಚಿ ಮೇಲೆ ಕೂತು ಮಾತಾಡೋದಕ್ಕಿಂತ ರೈತನ ಪಕ್ಕದಲ್ಲೇ ಕೂತರೆ ಮಾತ್ರ ಅದು ನೀವು ನಿಜವಾದ ವಿದ್ಯಾರ್ಥಿಗಳಾಗ್ತೀರಿ, ನಿಜವಾದ ಕೃಷಿ ಅಧಿಕಾರಿಗಳಾಗ್ತೀರಿ ಅಂತ ಅನುಭವ ಆಗಿದೆ ಅಂತ ನಾನು ಬಯಸ್ತೇನೆ. ಇದು ಸತ್ಯ ಮಾತು, ಇದು ಎಲ್ಲರಲ್ಲಿ ಬರಲೇಬೇಕು, ಬಂದರೇ ಮಾತ್ರ ಅದು ಒಳ್ಳೆಯದು. ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ ರೈತ ಬಾಂಧವರಿಗೆ, ಈಗ 70 ದಿನಗಳಲ್ಲಿ ಸಾಕಷ್ಟು ಕೃಷಿ ಬಗ್ಗೆ, ಹೊಸ ಹೊಸ ಕೃಷಿಯಲ್ಲಿ ಇರುವಂಥ ಕಸುಬು ಬಳಗೆ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ. ಪೂರ್ತಿ ಮಾಹಿತಿ ಸಿಕ್ಕಿಲ್ಲ, ಅದಾವ ಅಂತ ಸಿಕ್ಕಿದೆ. ಅದನ್ನು ಪೂರ್ಣ ಮಾಡುವ ಕೆಲಸ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣ ನಿರ್ದೇಶಾಲಯ ಮುಂದಿನ ದಿನಗಳಲ್ಲಿ ನಿಮ್ಮ ಊರಲ್ಲಿ ನಾನು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೇನೆ. ಇದು ನನ್ನ ರೈತರಿಗೆ ಕೊಡುವಂತ ಒಂದು ಭಾಷೆ. ನಾ ಬಂದಾಗ ಇರೇಬೇಕು, ನಿಮ್ಮ ಊರಲ್ಲಿ ನಾನು ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ವಿಶ್ವವಿದ್ಯಾಲಯ ನಿಮಗೆ ಕೊಡುವಂತ ಒಂದು ದೊಡ್ಡ ಬಳುವಳಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಮಾನ್ಯ ಕುಲಪತಿಗಳ ಒಂದು ಪರವಾನಗಿ ತೆಗೆದುಕೊಂಡು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ, ರೈತರು ದಯಮಾಡಿ ಚಿಂತೆ ಮಾಡೋದನ್ನು ಮಾಡಬೇಡಿ, ಕೃಷಿ ಬಗ್ಗೆ ಚಿಂತನೆ ಮಾಡಿ. ಚಿಂತೆ ಮಾಡಿದ್ರೆ ಏನಾಗ್ತದೆ ತಮ್ಗೆ ಗೊತ್ತದ? ಚಿಂತೆಯನ್ನು ಬಿಟ್ಟು ಕೃಷಿಯಲ್ಲಿ ಚಿಂತನೆ ಮಾಡಿ ಹೊಸ ಹೊಸ ಪ್ರಯೋಗಗಳನ್ನು ಹೊಸ ಹೊಸ ಬೆಳೆಗಳನ್ನು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕನ್ನೋ ಒಂದು ಚಿಂತನೆ ಮಾಡಿದೆ ಆದರೆ ಒಂದು ವರ್ಷ ಆರು ತಿಂಗಳಲ್ಲಿ ನೀವು ಹೊಸ ಹೊಸ ಬೆಳೆಗಳನ್ನು ಬೆಳಿಬಹುದು. ಅದರಿಂದ ತಾವೆಲ್ಲರೂ ಒಳ್ಳೆಯದಾಗಲಿ, ಮುಂದಿನ ವರ್ಷ ಇದೇ ಹೋದ ವರ್ಷದಂತೆ ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಬರಲಿ, ಮಳೆ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ, ತಾಯಿಯಲ್ಲಿ ಸಹ ಪ್ರಾರ್ಥಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಊರಿನ ಹಿರಿಯರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ಕೆ ನಾರಾಯಣ ರಾವ್ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡಿದರು. ಊರಿನ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಹುಡುಗರೆಲ್ಲರೂ ಊರಿನ ರೈತರ ಬಗ್ಗೆ ಮತ್ತು ಊರಿನ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಮ್ಮ ಒಂದು ಸಹಕಾರದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸುತ್ತಿದ್ದೇವೆ ಅಂತ ಹೇಳಕ್ಕೆ ನಮಗೆ ಬಹಳ ಇಷ್ಟ ಆಗುತ್ತದೆ. ಯಾಕಂದ್ರೆ ನಿಮ್ಮ ಒಂದು ಸಹಕಾರ ಇಲ್ಲಾಂದ್ರೆ ನಮ್ಮ ಹುಡುಗರು 70 ದಿನ, ಅದು 1-2 ದಿನ ಅಲ್ಲ, 70 ದಿನ ಮುಗಿಸ್ಬೇಕಂದ್ರೆ ಅವ್ರು ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಬಹಳ ಖುಷಿಯಾಗಿದ್ದಾರೆ. ಹೇಳಿದ್ರು ಎಲ್ಲ ಕಲ್ತಿದೀವಿ ಸರ್ ಅಂತ. ಅವ್ರು ಏನ್ ಕಲ್ತಿದ್ದಾರೆ ಅನ್ನೋದು ಮುಂದೆ ನಾವು ಟೆಸ್ಟ್ ಮಾಡ್ತೀವಿ. ಆದರೆ ಅವ್ರು ಏನು ಟೆಕ್ನಾಲಜಿ ಬಗ್ಗೆ ನಿಮಗೆಲ್ಲ ಹೇಳಿದರೆ ದಯವಿಟ್ಟು ಅದನ್ನು ಅನುಸರಿಸ್ಕೊಂಡು ನಿಮ್ಮ ಒಂದು ಕೃಷಿಯನ್ನು ಮಾಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಸುಮಾರು 70 ದಿನಗಳ ಕಾಲ ನಮ್ಮ ಹುಡುಗರು ಏನೇನೋ ಮಾಡಿದ್ದಾರೆ, ಎಲ್ಲ ತಿಳಿಸಿದ್ದಾರೆ ನಿಮಗೂ. ಸೊ ಕೆಲವೊಂದು ಏನಾದರೂ ತಪ್ಪುಗಳು ಮಾಡಿದರೆ ಅದನ್ನು ಮನ್ನಿಸ್ರೆಂದು ಸಹ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ಇಷ್ಟೇಳಿ ನಾನು ಮತ್ತೊಮ್ಮೆ ಊರಿನ ಎಲ್ಲ ರೈತರಿಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕೃಷಿ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಯಾಕಂದರೆ ನಿಮ್ಮ ಸಹಕಾರ ನಾವು ಎಂದಿಗೂ ಮರೆಯೋದಿಲ್ಲ. ಇದೇ ರೀತಿ ಸಹಕಾರ ಮುಂದೆನೂ ಇರಲಿ, ಮುಂದೆ ಸಹ ಬರ್ತೀವಿ ನಾವು. ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ, ಯಾವುದೇ ನಿಮಗೆ ಕೃಷಿ ಬಗ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಯಾವುದೇ ಸಮಯದಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯ ಆಗಲಿ ಅಥವಾ ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಆಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಅಥವಾ ಸಂಶೋಧನಾ ಕೇಂದ್ರ ಆಗಲಿ, ಯಾವುದೇ ನೀವು ಎಲ್ಲೇ ಬಂದು ಭೇಟಿಯಾದರೂ ಸೈಂಟಿಸ್ಟ್ನ ಅಥವಾ ಟೀಚರ್ನ ಇಮಿಡಿಯೇಟೇ ನಿಮಗೆ ಸೊಲ್ಯೂಷನ್ ಕೊಡ್ತೀವಿ. ಸೊ ಆದ ಕಾರಣ ನೀವು ಇಲ್ಲಿಂದ ಎಷ್ಟು ದೂರ ಇಲ್ಲ, 60-40 ಕಿಲೋಮೀಟರ್ ಅಷ್ಟೇ, ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಬಂದು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಕೃಷಿಗೆ ಒಳ್ಳೆಯ ಸಲಹೆಯನ್ನು ಪಡೆದುಕೊಂಡು ಉತ್ತಮ ಕೃಷಿಯನ್ನು ಅಳವಡಿಸಿಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಮಾರಂಭದಲ್ಲಿ ಕಸನದುಡ್ಡಿ, ಕುರ್ಕುಂದ, ವಡವಟ್ಟಿ ಹಾಗೆಯೇ ಕುರ್ಕುಂದ ಗ್ರಾಮದ ಸುತ್ತಮುತ್ತಲಿನ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಂತರ ಈ ಗ್ರಾಮ ವಾಸ್ತವ್ಯ ಹಾಗೆಯೇ ಗ್ರಾಮೀಣ ಕೃಷಿ ಕಾರ್ಯಾನುಭವದಲ್ಲಿ ಭಾಗಿಯಾಗಿ ರೈತರೊಂದಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಹಕರಿಸಿದ ಗ್ರಾಮ ಪಂಚಾಯಿತಿಯ ಸದಸ್ಯರು, ರೈತ ಮುಖಂಡರು ಹಾಗೆಯೇ ಊರಿನ ಗುರು ಹಿರಿಯರಿಗೆ ಸನ್ಮಾನವನ್ನು ವಿದ್ಯಾರ್ಥಿಗಳು ಮಾಡಿದರು. ಇದುವರೆಗೆ ದಿನಾಂಕ 20/11/2025 ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಿರ್ವಾರ ತಾಲೂಕಿನ ಕುರ್ಕುಂದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಮಾರೋಪ ಸಮಾರಂಭದ ಭಾನುಲಿ ವರದಿಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಹಾಶಿಯಾಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 85% ಮತ್ತು ಕನಿಷ್ಠ ಆರ್ದ್ರತೆ 45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭತ್ತ. ಭತ್ತದ ಕಟಾವು ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಹತ್ತಿ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಮನ್ವಿ. ಹತ್ತಿ ಕನಿಷ್ಠ 6823 ರೂಪಾಯಿಗಳಿಂದ ಗರಿಷ್ಠ 7200 ರೂಪಾಯಿಗಳವರೆಗೆ. ಒಣಮೆಣಸಿನಕಾಯಿ 3000 ರೂಪಾಯಿಗಳು. ಮೆಕ್ಕೆಜೋಳ 1900 ರೂಪಾಯಿಗಳು. ಭತ್ತ ಹೊಸ ಸೋನ ಮಸೂರೆ 2100 ರೂಪಾಯಿಗಳಿಂದ 2350 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನ ಮಸೂರೆ ಕನಿಷ್ಠ 2585 ರೂಪಾಯಿಗಳಿಂದ ಗರಿಷ್ಠ 3085 ರೂಪಾಯಿಗಳವರೆಗೆ. ಈಗ ಕೇಳಿ ರಾಯಚೂರು ಮಾರುಕಟ್ಟೆ. ಕಡಲೆಕಾಳು ಕನಿಷ್ಠ 4655 ರೂಪಾಯಿಗಳು. ಹತ್ತಿ ಹೈಬ್ರಿಡ್ ಕನಿಷ್ಠ 6000 ರೂಪಾಯಿಗಳಿಂದ 7975 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 4905 ರೂಪಾಯಿಗಳಿಂದ 5545 ರೂಪಾಯಿಗಳವರೆಗೆ. ಈರುಳ್ಳಿ 510 ರೂಪಾಯಿಗಳಿಂದ 1295 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 6000 ರೂಪಾಯಿಗಳಿಂದ 7059 ರೂಪಾಯಿಗಳವರೆಗೆ. ಲಿಂಕ್ಸ್ ಗುರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 1750 ರೂಪಾಯಿಗಳಿಂದ ಗರಿಷ್ಠ 1900 ರೂಪಾಯಿಗಳವರೆಗೆ. ಭತ್ತ 2250 ರೂಪಾಯಿಗಳಿಂದ. ಸೂರ್ಯಕಾಂತಿ 6811 ರೂಪಾಯಿಗಳು. ತೊಗರಿ ಕನಿಷ್ಠ 6500 ರೂಪಾಯಿಗಳಿಂದ ಗರಿಷ್ಠ 7300 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ 6:51 ಕೇಳಿ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ನಟರಾಜ್ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:23. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ರಾಯಚೂರು ತಾಲೂಕಿನ ಅಯ್ಯಪ್ಪ ಕೆಬಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಕೇಳಪ್ಪ ಸ್ವಾಮಿ ನನ್ನಾಳಿದ ರಸ, ಕೇಳ ನಿನ್ನಾಳೆದ ಭಿನ್ನಾಯ. ಕೇಳಪ್ಪ ಸ್ವಾಮಿ ನನ್ನಾಳಿದ ರಸ, ಕೇಳ ನಿನ್ನಾಳೆದ ಭಿನ್ನಾಯ. ಕಾದ ಕಿಚ್ಚಿನ ಕೆಬ್ಬಣ ಕರಿಯ ಓದಿನ ತಗಲು ಡೊಳ್ಳೆ ನನಾದ ಕಟ್ಟಲ್ಲೇ ಬಿಗದೇವಾ. ಕರಿಯಾಲಿಂಗ ಮೆಲ್ಲ ದಾರುತೆ ಬೆಳೆ